इधर इधर इधर हम बोल रहे हैं तेरे बीजू का। पुतला बोल रहे? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी। अरे पहली वाली बात कहा, पर हम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज तक जैविक खेती शुरू करूंगा। माटी से प्रेम की परंपरा है परंपरागत खेती। प्रिय किसान भाइयों और बहनों, मैं केंद्रीय कृषि एवं किसान कल्याण मंत्री राधा मोहन सिंह बोल रहा हूं। आपको मालूम होगा कि मोदी सरकार ने, कृषि मंत्रालय ने किसानों के कल्याण के लिए कई योजनाएं चलाई हैं, उसमें से एक है सॉयल हेल्थ कार्ड। इस योजना में पहले मिट्टी के नमूनों की जाँच होती है, फिर खेत में खाद और अन्य पोषक तत्व डालने की मात्रा बताई जाती है। इससे लागत खर्च कम होता है, पैदावार बढ़ता है, मिट्टी की स्थिति भी अच्छी रहती है। सरकार देश के सभी किसानों को सॉयल हेल्थ कार्ड बांट रही है। आप भी अपने खेत का सॉयल टेस्ट कराकर अपना सॉयल हेल्थ कार्ड बनवाए, यह आपकी मिट्टी के सेहत के लिए जरूरी है। सॉयल हेल्थ कार्ड बनाने के लिए अपने जिला के कृषि पदाधिकारी या अन्य राज्य सरकार के जो कृषि अधिकारी हैं, कर्मी हैं, उनसे संपर्क करें। सॉयल टेस्ट लैब भी बगल में हो तो वहां संपर्क करें। धन्यवाद। ರೈತ ಬಂಧವರಿ, ಇದೀಗ ಸುಗಂಧರಾಜ ಹೂ ಬೆಳೆ ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಂಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಗಂಗಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಗ್ರಾಮದ ರೈತ ಮಹಿಳೆಯೊಬ್ಬರು ನಮ್ಮ ಜೊತೆಗಿದ್ದಾರೆ. ಕಟ್ಟಿಗೆ ಗಂಗಮ್ಮ ಅಂತೇಳಿ ಇವ್ರ ಹೆಸರು. ಇವರು ಭಾಳ ಉತ್ಸಾಹದಿಂದ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಭತ್ತ ಮುಖ್ಯ ಬೆಳೆಯಾಗಿ ಬೆಳೀತಾ ಇದ್ದಾರೆ, ಅದರ ಜೊತೆಗೆ ವಾಣಿಜ್ಯ ಬೆಳೆಯಾಗಿ ಇತ್ತೀಚೆಗೆ ಸುಗಂಧರಾಜ ಹೂವನ್ನು ಸಹಿತ ಅವರು ಬೆಳೀತಾ ಇದ್ದಾರೆ. ಅದು ಲಾಭದಾಯಕವಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅವರ ಮಾತಿನಲ್ಲೇ ಅವರ ಈ ಕೃಷಿಯ ಅನುಭವಗಳನ್ನು ಇವತ್ತು ಕೇಳೋಣ. ನಮಸ್ಕಾರ ಗಂಗಮ್ಮರೇ. ನಮಸ್ಕಾರ ಗಂಗಮ್ಮರೇ. ನೀವು ಮೂಲತಃ ಕೃಷಿಕ ಕುಟುಂಬದವರು? ಹೌದು ಸರ್. ಅಂದರೆ ನಿಮ್ಮ ಸ್ವಂತ ಊರು? ಕಡೇರಾಂಪುರ ಸರ್. ಹಾಂ. ಅಂದರೆ ನಿಮ್ಮ ತವರು ಮನೆ? ತವರು ಮನೆ ಇದೆ ಸರ್. ಇದೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ರಿ. ನಿಮ್ಮ ತಂದೆ ತಾಯಿಗಳೆಲ್ಲ ಕೃಷಿಕರ? ಹೌದು ಸರ್, ರೈತರೇ ಅವರು. ನಿಮ್ಮ ತಂದೆಯವರೆಲ್ಲ ಏನು ಬೆಳೀತಾ ಇದ್ರು? ನಮ್ಮ ತಂದೆ ಕಬ್ಬು, ಬಾಳೆ, ನೆಲ್ಲು. ಈಗ ಹೊಲದ ಕೆಲಸದಲ್ಲಿ ನೀವು ಹೆಚ್ಚು ಭಾಗವಹಿಸ್ತೀರಿ? ಹೌದು ಸರ್. ನಿರ್ಧಾರ ನೀವೇ ಮಾಡ್ತೀರಿ, ಏನು ನಾನು ಏನು ಬೆಳಿಬೇಕು ಏನು ಮಾಡಬೇಕಂತ? ಹೌದು ಸರ್. ಏನೇನು ಬೆಳೀತಾ ಇದ್ರಿ? ನನಗೆ ನೆಲ್ಲು, ಹೂವಿನ ಬಗ್ಗೆ ಹೆಚ್ಚು ಇದು ಸರ್ ಬೆಳಿಬೇಕಂತ. ಈಗ ಸುಗಂಧರಾಜ್ ಇಲ್ಲಿ ಬೆಳಿಬೇಕಂತ ನಿರ್ಧಾರ ಮಾಡಿದ್ದು ನೀವಾ ನಿಮ್ಮ ತಂದೆಯವರ? ನಾವೇ ಸರ್. ಯಾಕೆ? ಯಾಕೆಂದ್ರೆ ಅದರಲ್ಲಿ ಲಾಭ ಇದೆ ಸರ್. ಲಾಭ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹೆಂಗಂದ್ರೆ ಸರ್, ಅದು ಇವಾಗ ಟೈಮಿಗೆ ಯಾವ ಟೈಮ್ಗೆ ಗಡ್ಡೆ ಅದು ಇಟ್ಕೊಂಡ್ರೆ ನಮಗೆ ಯಾವ ಟೈಮ್ನಾಗ ಲಾಭ ಬರ್ತದಂತ ನಮಗೆ ಗೊತ್ತು ಸರ್. ನಮ್ಮ ಮಾವರು ಬೆಳಿತಿದ್ರು, ಅದನ್ನ ನಾವಲ್ಲಿ ಕೇಳ್ಕೊಂಡು. ನಿಮ್ಮ ಮಾವರು ಯಾವ ಊರು? ಆಂಧ್ರದಲ್ಲಿ ಇದ್ದಾರೆ ಸರ್, ರಾಯದುರ್ಗದಲ್ಲಿ ಇದ್ದಾರೆ. ಅಲ್ಲಿ ಅವ್ರು ಬೆಳೀತಾ ಇದ್ರು? ಅಲ್ಲಿ ನೀವು ನೋಡಿದಿರಿ? ನಾವು ನೋಡಿದೀವಿ. ಲಾಭ ಇದೆ ಅಂತ ಗೊತ್ತಾಗಿದೆ. ಮಾವ ಒಂದೇ ಶ್ರೀಮಂತ ಆಗೋದು ಬೇಡ, ನಾನು ಆಗ್ಬೇಕಂತ ನಿರ್ಧಾರ ಮಾಡಿ. ಅದು ಹಂಗಾಗಿ ನಾವು ಅದೇ ಗಡ್ಡೆನ ಇಲ್ಲಿ ತಂದು ಒಂದು ಎಕರೆಗೆ ಇಟ್ಟಿದ್ದೀವಿ ಸರ್. ಅದು ನಾವು 5ನೇ ತಿಂಗಳಾಗ ಇಟ್ಟಿವಿ ಸರ್. 5ನೇ ತಿಂಗಳಾಗ ಅಂದ್ರೆ ಹೆಚ್ಚಿಗೆ ಅದು ಬಿಸಿಲಾಗ ಇಡಬಾರ್ದು ಸರ್. ಸುಗಂಧರಾಜ್ ಎಷ್ಟು ಎಕರೆಯಲ್ಲಿ ಬೆಳೀತಿದ್ರಿ ನೀವು? ಒಂದು ಎಕರೆ. ಅದನ್ನ ನಾಟಿ ಮಾಡುವ ಕ್ರಮ ಹೇಗೆ? ಅದು ನೀವು ಬೆಳೆಯುವ ಕ್ರಮ ಆರಂಭದಿಂದ ಹೇಳಿ. ಅದನ್ನ ಸಸಿ ತರಬೇಕಾ ಅಥವಾ ಏನ್ ತಂದು ಹಾಕ್ಬೇಕು, ಹೇಗೆ? ಸಸಿ ಅಂದ್ರೆ ಸರ್, ಬೆಳೆದಿರ್ತಾರಲ್ಲ ಫಸ್ಟಿಗೆ ಬೆಳೆದಿರ್ತಾರಲ್ಲ ಅವ್ರದ್ದು, ಇವಾಗ 3 ವರ್ಷ ಆದ್ಮೇಲೆ ಬಿಟ್ಬಿಡ್ತಾರೆ ಸರ್. ಅದು ಗಡ್ಡೆ ಅವ್ರ ಹತ್ರ ಹೋಗಿ ತಗೊಂಬಂದು ನಾವು ಟಿಲ್ಲರ್ ಎಲ್ಲ ಹೊಡೆದು ಗಡ್ಡೆ ತರ್ತೀರಿ? ಹಾ, ಗಡ್ಡೆ ತರ್ತೀವಿ ಸರ್. ಆ ಗಡ್ಡೆನ ತಗೊಂಬಂದು 1.5 ಅಡಿ ಸಾಲು ಮಾಡಿ ಅದನ್ನ ಗಡ್ಡೆ ಬಹಳ ಇರ್ತಾವ ಸರ್. ಅದ್ರ ಒಂದೊಂದು ಗಡ್ಡೆಯಲ್ಲಿ ಒಂದು 30-40 ಗಡ್ಡೆ ಇರ್ತಾವ ಸರ್, ಸಸಿ ಆಗುತ್ತೆ. ಅದು ಒಂದು ಪೀಸ್ ಹೋಗಿ 30-40 ಗಡ್ಡೆ ಆಗುತ್ತೆ. ಅದನ್ನ ನಾವು ಒಂದೊಂದಾಗಿ ಕ್ಲೀನ್ ಆಗಿ ಸೋಸ್ಕೋಬೇಕು. ಬಿಡಿಸ್ಕೊಂತೀರಿ? ಯಾವ ತರ? ಬೆಳ್ಳುಳ್ಳಿ ತರ. ಓಹೋ, ಚಿಕ್ಕದಿರ್ತದ ಅದು? ಹಾ, ಅದನ್ನ ಸೋಸ್ಕೊಂಡು ಕ್ಲೀನ್ ಆಗಿ ನಾವು ಒಂದು ಒಂದು ಮೊಳಕ್ಕೊಂದು ಇಡ್ಬೇಕು ಸರ್. ಒಂದು ಮೊಳಕ್ಕೊಂದು ಅಂದ್ರೆ ಅಂತರ? ಹಾಂ, ಒಂದಡಿ ಒಂದಡಿಗೊಂದು ಇಡ್ಬೇಕು ಸರ್. ಒಂದು ಅಡಿ ಅಂತರ ಇರಬೇಕು, ಒಂದು ಗಡ್ಡೆಯಿಂದ ಒಂದು ಗಡ್ಡೆಗೆ ಒಂದಡಿ ಅಂತರ ಇರಬೇಕು. ಹಂಗೆ ಇಡ್ಬೇಕು. ಅದು ಯಾವ ಟೈಮ್ನಲ್ಲಿ ಇಡ್ಬೇಕಂದ್ರೆ ಐದನೇ ತಿಂಗಳಿಗೆ ಇಟ್ಟರೆ ನಮಗೆ ಮಳೆಗಾಲ ಚಾಲು ಆಗುತ್ತೆ. ಅವಾಗ ಅದು ಮಳೆ ನೀರು ಬಿದ್ದಂಗೆಲ್ಲ ಅದಕ್ಕೆ ಸ್ವಲ್ಪ ಹಸಿ ಜಾಸ್ತಿ ಇರ್ಬೇಕು ಸರ್. ಬಿಸಿಲಿಗೆ ಬಿಸಿಲಿಗೆ ಭಾಳ ಇದಾಗಬಾರ್ದು. ಹಂಗಾಗಿ ಐದನೇ ತಿಂಗಳಿಗೆ ಇಟ್ಟರೆ ಕರೆಕ್ಟ್ ನಮಗೆ ಶ್ರಾವಣ ಸರ್ ಅಂದರೆ ನಾಲ್ಕು ತಿಂಗಳಲ್ಲಿದ್ದ ಚಾಲು ಸರ್ ಹೂವು. ನೀವು ಗಡ್ಡೆ ನೆಟ್ಟ ಮೇಲೆ ನಾಲ್ಕು ತಿಂಗಳ ನಂತರ ಹೂ ಬಿಡ್ಲಿಕ್ಕೆ ಶುರು ಮಾಡ್ತೀವಿ? ಹೌದು ಸರ್. ಫಸ್ಟ್ ಸ್ಟಾರ್ಟಿಂಗ್ ಅದು ಬಿಡೋದು ಒಂದು ಕೆ ಜಿಲಿದ್ದ ಚಾಲು ಹೋಗುತ್ತೆ ಸರ್. ಒಂದು ಕೆ ಜಿ ಬಿಟ್ಟ ನಂತರ ಅದು ಹಂಗೆ ದಿನಕ್ಕೆ ದಿನ ಜಾಸ್ತಿ ಆಗ್ತಾನೇ ಹೋಗುತ್ತೆ ಸರ್. ಅದು ನಾವು ಏನು ಮಾಡ್ಬೇಕಂದ್ರೆ ಎರಡು ತಿಂಗಳಿಗೊಮ್ಮೆ ಔಷಧ ನೋಡ್ಕೊಂಡು ಹೊಡಿಬೇಕು ಸರ್. ಔಷಧ ಕೂಡ ಔಷಧಿ ಯಾಕೆ ಹೊಡಿಬೇಕು? ಹಸಿರುಳ ಅಂತೇಳಿ ಬಿಡುತ್ತೆ ಸರ್ ಹೂವಕ್ಕೆ. ಯಾವ ಹಂತದಲ್ಲಿ ಬರ್ತದೆ ಹೂ? ಬಿಟ್ಟಾಗ ಬರ್ತದೆ ಅದು? ಹೂವು ಬಿಟ್ಟಾಗ ಬರ್ತದೆ ಸರ್. ಸಸಿಗೆ ಭಾಳ ಬಿಡಲ್ಲ ಸರ್ ಅದು. ಅದು ಬಿದ್ದರೆ ಹೊಡಿಬೇಕು, ಇಲ್ಲಾಂದ್ರೆ ಇಲ್ಲ. ಕಾಂಪ್ಲೆಕ್ಸ್ ಇರ್ತದಲ್ಲ, ಎರಡು ತಿಂಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪ ಒಂದು ಎಕರೆಗೆ ಒಂದು ಎರಡು ಚೀಲ. ಅದು ನಾವು ಹಂಗೆ ಹಾಕ್ತಿದ್ವಿ ಸರ್. ಆಮೇಲೆ ನಮ್ಮೂರ ನಮ್ಮ ಸ್ವಾಮಿ ಬಸಪ್ಪ ಸ್ವಾಮಿಯವರು ಅವರು ಇದು ಆಕಳು ಗೋಮಂತ್ರ ಅದೊಂಥರ ಹೊಡೆದ್ರೆ ಚೆನ್ನಾಗಿ ಬಿಡ್ತಾವ ಅಂತ ಅದನ್ನ ನೋಡಿದೀವಿ. ಅವಾಗಲಿಂದ ಸ್ವಲ್ಪ ಚೆನ್ನಾಗಿ ಬರ್ತದೆ ಸರ್. ಚೆನ್ನಾಗಿ ಬರ್ತದೆ. ಸಸಿಗೆ ಏನಾದರೂ ರೋಗಗಳು ಬರ್ತಾವ? ಸಸಿಗೆ ರೋಗ ಬರಲ್ಲ ಸರ್. ಗಿಡಕ್ಕೆ ಬರಲ್ಲ. ಅದು ಹೆಂಗ್ ಸರ್ ಅಂದ್ರೆ ಹೂವು ಬಿಟ್ಟ ಮೇಲೆ ಗಡ್ಡೆ ಪೂರಾ ನೆಲ ಕಾಣಿಸ್ತೈತೆ, ಮತ್ತೆ ಚಿಗುರ್ತದೆ ಸರ್. ಅದು ಚಿಗರಿ ಮತ್ತೆ ಹೂವ ಇನ್ನ ಒಂದ್ ವರ್ಷಕ್ಕಿನ್ನ ಜಾಸ್ತಿನೇ ಬಿಡ್ತದೆ ಸರ್. ಎಷ್ಟು ತಿಂಗಳವರೆಗೂ ನಿಮಗೆ ಇಳುವರಿ ಬರ್ತಾ ಇರ್ತದೆ? ಈಗ ನಾಲ್ಕು ತಿಂಗಳಲ್ಲಿದ್ದ ಏನು ಹೂವ ಬಿಡಕ್ಕೆ ಚಾಲು ಮಾಡ್ತೈತೆ ಸರ್, ನಾವು 3 ವರ್ಷದವರೆಗೆ ಹಂಗೆ ಬಿಡ್ತೈತೆ ಸರ್ ಹೂವು. 3 ವರ್ಷದವರೆಗೂ ನಿರಂತರವಾಗಿ ಹಂಗೆ ಬಿಡ್ತೈತೆ ಸರ್. ಓಹೋ. ಈಗ ನಾವು ನೋಡ್ರಿ ಸರ್, ಈಗ ಒಂದು ದಿಸಕ್ಕೆ ನಮಗೆ ನಾವು ಇವಾಗ ಏನೂ ಆಗ್ಬೇಡ್ರಿ, ನೀವು ಔಷಧ ಹಾಕ್ಬೇಡ್ರಿ, ಏನಾಗ್ಬೇಡ್ರಿ, ಕ್ಲೀನಾಗಿ ಕಳೆ ಒಂದೇ ತಕ್ಕೊಂಡು ನಡುಕ್ಕೆಲ್ಲ ಕುಂಟೆ ಹೊಡೆಸಿ ಬಡ್ಡೆಗೆ ಮಾತ್ರ ಕ್ಲೀನ್ ಇಟ್ಕೊಂಡ್ಬಿಟ್ರೆ ಅದೇನು ಮಾಡ್ತೀವಿ, ಬರೀ ದಿನ ಹೂವು ಬಿಡಿಸೋದು ಒಂದು ತಾಸು ಆಗಲ್ಲ. ದಿನ ಎಷ್ಟು ಕೆ ಜಿ ಸಿಗುತ್ತಮ್ಮ? ದಿನ ನಮಗೆ ಇವಾಗ 15 ಕೆಜಿ ಬರ್ತದೆ ಸರ್. ಒಂದು ದಿನಕ್ಕೆ 15 ಕೆಜಿ ಬರ್ತದೆ. ಎಲ್ಲಿ ಮಾರಾಟ ಮಾಡ್ತೀರಿ ನೀವು? ನಾವು ಮಾರ್ಕೆಟ್ಗೆ ಹಾಕಿ ಬಂದ್ಬಿಡ್ತೀವಿ ಸರ್ ಅಂಗಡಿಗೆ. ಎಲ್ಲಿ? ಹೊಸಪೇಟೆಗೆ ಅಂಗಡಿಗೆ. ಹೆಂಗೆ ಕೆ ಜಿ ತಗೊಳ್ತಾರೆ? ಕೆ ಜಿ ಇವಾಗ ರೇಟ್ ಐತೆ ಸರ್, ಹಬ್ಬ ಇದಾವ. ನಮಗೆ ಆಷಾಢದಾಗ ಒಂದೇ ರೇಟ್ ಸಿಗಲ್ಲ. ಆಷಾಢದಾಗ ರೇಟ್ ಸಿಗಲ್ಲ? ಆಷಾಢದಾಗ ಒಂದು 15 ದಿವಸ ಪೂಜೆ ಇರಲ್ಲ, ಅವಾಗ ರೇಟ್ ಸಿಗಂಗಿಲ್ಲ. ಆಮೇಲೆ ಸ್ಟಾರ್ಟಿಂಗ್ ನಮ್ಗೆ ಏನಿಲ್ಲ ಅಂದರೆ 100 ರೂಪಾಯಿ, 200 ರೂಪಾಯಿ, 300, 400 ರೂಪಾಯಿ. ಮೊನ್ನೆ ಎಲ್ಲ ಈಗ 400 ರೂಪಾಯಿ ಬಿದ್ದೈತೆ ಸರ್ ಒಂದು ಕೆಜಿಗೆ. 1 ಕೆಜಿ 400 ರೂಪಾಯಿ ಬಿದ್ದೈತೆ. ಬಂಪರ್ ಲಾಟ್ರಿ ಇದ್ದಂಗೆ? ಹೌದು ಸರ್. ದಿನಕ್ಕೆ 15 ಕೆಜಿ? ನಮ್ಗೆ ಏನಿಲ್ಲ ಸರ್, ಹಾಲಿಂಡೆ ಎಮ್ಮೆ ಇದ್ದಂಗೆ, ನಮ್ಗೆ ಚಿಂತೆನೇ ಇಲ್ಲ. ನಮಗೆ ಮಳೆ ಬಂದ್ರೂ ಎಲ್ಲರೂ ಮನೆಗೆ ಇರ್ತಾರೆ, ನಾವು ಮನೆಗೆ ಇರಲ್ಲ. ಯಾಕಂದ್ರೆ ಒಂದು ತಾಸತಿ ಹೂ ಬಿಡಿಸ್ಕೊಂಬಂದು ಅಂಗಡಿ ಹಾಕಿ ಬಂದ್ಬಿಡ್ತೀವಿ. ಚೆನ್ನಾಗಿ ಸರ್ ಹೂ ಬಿಡಿಸೋಕೆ. ಆಮೇಲೆ ಅದು ಹೂವು ಮಳೆ ಬಂದು ಬೆಳೆ ಕೆಟ್ಟು ತಂಬಂಗಿಲ್ಲ ಸರ್. ಮಳೆ ಬಂದಂಗೆಲ್ಲ ಹೂವು ಇನ್ನೂ ಚೆನ್ನಾಗಿ ಬರ್ತವೆ ಸರ್. ಅದು ಹೆಚ್ಚು ತೇವಾಂಶ ಆದರೆ ಏನು ಸಮಸ್ಯೆ ಇಲ್ಲ? ಏನಾಗಲ್ಲ ಸರ್, ಏನಾಗಲ್ಲ. ಬಿಸಿಲಾದರೆ ಸಮಸ್ಯೆನಾ? ಬಿಸಿಲಾದ್ರೇ ಒಂದು ಸ್ವಲ್ಪ ಬಿಸಿಲಾದಾಗ ನಾವೇನು ಮಾಡ್ಬೇಕು, ನೀರು ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಈಗ ವಾರದಾಗ ಒಂದು 2 ಸರಿ ಜಾಸ್ತಿ ಮಾಡ್ಬೇಕು ಸರ್ ನೀರು. ಮಡಿ ಮಾಡ್ತೀರಾ ನೀರು ಬರ್ಸೋಕೆ? ಏನು ಮಾಡ್ತೀವಿ? ಸಾಲ್ ಮಾಡ್ತೀವಿ ಸರ್. ಸಾಲ್ ಬೋದು ಏನು ಮಾಡಿರ್ತೀವಲ್ಲ ಅದಕ್ಕೆ ಬಿಡ್ತೀವಿ. ಅವು ಏನಿಲ್ಲ ಸರ್. ಯಾಕಂದರೆ ಒಂದು ಅಡಿಗೊಂದು ಯಾಕೆ ಇಡಂತ ಹೇಳಿದೀವಿ ಅಂದರೆ ಗಡ್ಡೆ ದೊಡ್ಡದಾಗ್ತಾ ಹೋಗ್ತೈತಿ, ಅವಾಗ ಸಮಸ್ಯೆ ಆಗ್ತೈತಿ. ನಾವು ಕುನ್ನಡಕ ಕುಂಟೆ ಹೊಡೆಸೋದಾಗಲಿ ಮತ್ತು ಒಂದಕ್ಕೊಂದು ಜೇಂಟಾಗಿ ಹೂವು ಅಷ್ಟು ಇದು ಬರಲ್ಲ ಸರ್. ಅದಕ್ಕೆ ದೂರ ದೂರ ಇಟ್ಕೊಂತ ಹೋಗ್ತೀವಿ. ಅದು 1 ಎಕರೆಗೆ 1-3 ಚೀಲ ಹೋಗ್ತದೆ ಸರ್ ಗಡ್ಡೆ. ಎಕರೆ 3 ಚೀಲ ಆಗುತ್ತೆ. ನೀವು ಗಡ್ಡೆಯನ್ನು ಫ್ರೀ ಆಗ್ತಂದ್ರ ಹೇಗೆ ಸಿಗುತ್ತೆ, ಯಾವ ಬೆಲೆಗೆ ಸಿಗುತ್ತೆ ಗಡ್ಡೆಗಳು ಅಂತ? ಅದು 1000 ರೂಪಾಯಿಲಿದ್ದ 1200 ರೂಪಾಯಿ ಒಳಗೆ ಸಿಗುತ್ತೆ ಸರ್ ಒಂದು ಚೀಲ. ಎಷ್ಟಿರ್ತವೆ ಅದರಲ್ಲಿ? 1 ಎಕರೆಗೆ ಸಾಕಾಗ್ತದ? ಹಾಂ ಸರ್. 1 ಎಕರೆಗೆ ಸಾಕಾಗುವಷ್ಟು ಸಿಗುತ್ತದೆ? ನಮ್ಗೆ ಎಷ್ಟು ಬೇಕೋ ಅಷ್ಟು. 1 ಎಕರೆಗೆ 3 ಚೀಲ ನಾನು ಇಟ್ಟಿದ್ದೇನಲ್ಲ ಸರ್. ಚೀಲಕ್ಕೆ ಎಷ್ಟು? 1200 ರೂಪಾಯಿ. ಒಂದು 3-3.5 ಸಾವಿರ ರೂಪಾಯಿ ಗಡ್ಡೆ ಖರ್ಚು ಮಾಡಬೇಕು. ಆಮೇಲೆ ಏನು ಖರ್ಚುಗಳಿದೆ ಬೆಳೆಯುವಾಗ? ಬೆಳೆಯುವಾಗ ಏನಿಲ್ಲ ಸರ್. ಇವಾಗ ಗಡ್ಡೆ ತಂದಿರ್ತೀವಲ್ಲ ಸರ್, ಗಡ್ಡೆ ನಾವೇ ಕಿತ್ತಿಗೆಂದು ಬರಬೇಕು. ಅವ್ರೇನು ಕೊಟ್ಟಿರ್ತಾರೆ ಅಷ್ಟೇ, ಅದನ್ನು ಸೋಸ್ಕೊಳ್ಳೋದು, ಆಮೇಲೆ ಬೋದೊಡಿಸೋದು, ಗಡ್ಡೆ ಇಡೋದು ಅಷ್ಟೇ ಸರ್. ಈಗ ಇದನ್ನು ನೀವು ಸುಗಂಧರಾಜ ಹೂ ಬೆಳಿಬೇಕು ಅನ್ನೋದಾದರೆ ಈ ಕೃಷಿಗೆ ಸಂಬಂಧಪಟ್ಟಂಗೆ ಏನಾದರೂ ತರಬೇತಿ ತೊಗೊಂಡಿದ್ದೀರಾ ನೀವು? ಟ್ರೈನಿಂಗ್ ಇಲ್ಲ ಸರ್. ಏನಿಲ್ಲ ಟ್ರೈನಿಂಗ್ ಇಲ್ಲ ಸರ್ ನನಗೆ. ಯಾಕಂದರೆ ಇವಾಗ ಬೆಳಿಬೇಕಂತ ಆಸೆ ಇದ್ದಾಗ ಅದು ಟ್ರೈನಿಂಗ್ ತಗೋಬೇಕಂಬದು ಏನಿಲ್ಲ ಸರ್ ನನಗೆ. ಈಗ ಹಂಗೇನಾರಿದ್ರೆ ನಮ್ಮ ಸ್ವಾಮಿಯರು ನಿಮಗೆ ಅಲ್ಲೇ ಅವ್ರ ಗದ್ದೆ ಮೇಲೆ ಹೋಗ್ತಾರೆ ಸರ್, ಅವರು ನಮಗೆ ಭಾಳ ಸಹಾಯ ಮಾಡ್ತಾರೆ, ಯಾವುದನ್ನಾಗಲಿ ಹೇಳ್ತಾರೆ ಸರ್. ಈಗ ಸುಗಂಧರಾಜು ಹೂವಿಗೆ ಬೆಳೆಗೆ ಅದಕ್ಕೆ ಬೇಕಾಗುವಂತಹ ಪೋಷಕಾಂಶಗಳಾಗಿರ್ಬೋದು, ಸಸ್ಯವರ್ಧಕ ಔಷಧಿಗಳಾಗಿರ್ಬೋದು, ಇಂಥವುಗಳು ಏನೇನು ಕೊಡ್ತೀರಿ ನೀವು, ಸಿಂಪರಣೆ ಮಾಡೋದು ಏನಾರು ಇದೆಯಾ? ನಾವೇನಿಲ್ಲ ಸರ್, ಕಾಂಪ್ಲೆಕ್ಸ್ ಒಂದೇ ಕೊಡ್ತಿದ್ವಿ, ಇವಾಗ ಅದನ್ನು ಇಲ್ಲ. ಯಾಕಂದರೆ ಅದು ಬೇರೆ ನಮ್ಮ ಸ್ವಾಮಿಯವರು ವಿಧಿ ಹೇಳಿದ್ರು ಸರ್, ಆಕಳು ಓಮಂತ್ರ ಅಂತಂದು ಹೇಳಿದ್ವಲ್ಲ ಸರ್, ಅದನ್ನೇ ಬಳಸ್ತಿದ್ವಿ. ಈಗ ನೋಡಬೇಕು ಅದ್ರಾಗೊಂದು ಪಾಸ್ ಆಗ್ಬೇಕು. ನೀವೇ ತಯಾರು ಮಾಡ್ಕೊಂಡಿದ್ರ ಸ್ವಾಮಿಯರ ಕೊಟ್ಟಿದ್ದನ್ನೇ ಬಳಸ್ತಿದ್ರೆ? ಈಗ ಸ್ವಾಮಿಯರ ಹೇಳ್ತಿದ್ರು ಸರ್, ನಾವು ಕೇಳ್ತೀವಿ, ತಯಾರು ಮಾಡ್ಕತ್ತೀವಿ. ಸರಿ, ಈಗ ನಿಮಗೆ ಸುಗಂಧರಾಜು ಹೂವಿನಲ್ಲಿ ಪ್ರತಿದಿನ ಎಷ್ಟು ಆದಾಯ ತಗೊಳಕತ್ತೀರಿ ಈಗ ಸರ್? ನಮಗೆ ಈಗ 15 ಕೆಜಿ ಒಂದು ದಿವ್ಸಕ್ಕೆ ಅಂದರೆ ವಾರಕ್ಕೆ ನಮಗೆ ವಾರದ ಪಟ್ಟಿ ಮಾಡ್ತಾರೆ ಸರ್. ವಾರದ ಪಟ್ಟಿ ಮಾಡ್ತಾರೆ. ನಿವ್ವಳ ಎಷ್ಟು ಆದಾಯ ಬರ್ತಾ ಇದೆ ರೊಟೀನ್ ಆಗಿ ಹೇಳ್ಬಿಡಿ ಅಂದಾಜು. ನಮಗೆ ವಾರಕ್ಕೆ ಎಷ್ಟು ಆದಾಯ ಬರ್ತಾ ಇದೆ ಈಗ ನಿಮಗೆ? ಈಗ ರೇಟ್ 100 ರೂಪಾಯಿ ಲೆಕ್ಕ ಹಾಕಿದ್ರು ಕೂಡ ಸರ್ ನಮಗೆ ಈಗ 4-5 ಸಾವಿರ ರೂಪಾಯಿ ಬರ್ತೈತೆ. 4-5 ಸಾವಿರ ರೂಪಾಯಿ ನಿಮಗೆ ವಾರಕ್ಕೆ? ಹೌದು ಸರ್. 400 ರೂಪಾಯಿ ಆದರೆ ಏನಾದರೂ 4 ಪಟ್ಟು ಆಗ್ತದೆ. ಅದು ಹಬ್ಬದ ದಿವಸ ಮಾತ್ರ. ಯಾವ್ಯಾವ ಹಬ್ಬದಲ್ಲಿ ಹೆಚ್ಚು ಬೇಡಿಕೆ ಇರ್ತದೆ? ಮೊರಂನಲ್ಲಿ ಇರ್ತೈತೆ, ಆಮೇಲೆ ಗಣೇಶನ ಹಬ್ಬ, ಲಕ್ಷ್ಮೀ ಪೂಜೆ. ಒಟ್ಟು ಹಬ್ಬಗಳಿದ್ರೆ ನಿಮ್ಗೆ ರೈತರಿಗೆ ಹೂ ಬೆಳೆಗಾರರಿಗೆ ಸ್ವಲ್ಪ ಒಳ್ಳೆ. ದಸರಾದಲ್ಲಿ ನಮ್ಗೆ ಇನ್ನ ಜಾಸ್ತಿ ಸಿಗುತ್ತೆ, ಜಾಸ್ತಿ ರೇಟ್ ದಸರಾದಲ್ಲಿ ಚೆನ್ನಾಗಿ. ಈಗ ಗಂಗಮ್ಮರೇ, ಕೃಷಿ ಮಾಡುವವರು ಯಾವಾಗಲೂ ಬಡತನ, ಇದರಲ್ಲಿ ನಾವು ಕೃಷಿಯಲ್ಲಿ ಏನು ಏಳಿಗೆ ಸಾಧಿಸ್ಲಿಕ್ಕೆ ಆಗೋಲ್ಲ, ಯಾಕೆಲ್ಲ ಇದೆಲ್ಲ ಮಾಡಬೇಕಾಗಿದೆ ಅನ್ನುವಂಥದ್ದನ್ನೇ ಮಾತಾಡ್ತಾರೆ, ನೀವೇನು ಹೇಳ್ತೀರಿ? ನಾವು ಕಷ್ಟಪಡಬೇಕು, ಯಾಕಂದರೆ ಹೆಚ್ಚಿಗೆ ನಾನು ಬೇರೆಯವ್ರನ್ನ ಕೂಲಿ ಇಡಲ್ಲ ಸರ್, ನಮ್ಮ ಮಕ್ಕಳು ನಾವು ಮಾಡ್ಕೊಂಡು ಹೋಗ್ತೀವಿ. ಹೂವು ಬಿಡಿಸೋದಕ್ಕೂ ನಮ್ಮ 3 ಮಕ್ಕಳು ನಾವು ಬಿಡಿಸ್ತೀವಿ, ಅಲ್ಲಿ ಕೂಲಿ ಉಳಿತೈತೆ ಸರ್. ಹಂಗಾಗಿ ಇವಾಗ ಹೆಚ್ಚಿಗೆ ಕೂಲಿ ಇಟ್ಕೊಂತ ಹೋದರೆ ಅಲ್ಲಿ ಉಳಿಯಲ್ಲ, ನಾವು ಉಳಿಸ್ಯಾಕ ಪ್ರಯತ್ನ ಮಾಡ್ಬೇಕು ಸರ್. ಈ ಊರಾಗಿರ್ತಾರಲ್ಲ, ಕೇಳಬೇಕು, ಪ್ರಯತ್ನ ಪಡ್ಬೇಕು, ಯಾಕೆ ಉಳಿಲಿಲ್ಲ ಅಂತ ವಿಚಾರಣೆ ಮಾಡಬೇಕು. ಅಂದರೆ ಮನೆಯವರೆಲ್ಲ ಮಾಡಿದರೆ ಕೃಷಿ ಈಗ ಹೆಂಗಂದ್ರೆ ಹೇಳಿದಾರಲ್ವಾ, ವ್ಯವಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂತೇಳಿ, ಅಂದ್ರೆ ಎಲ್ಲರೂ ತೊಡ್ಕೊಳ್ಬೇಕು ಅಂತ. ಎಲ್ಲರೂ ತೊಡ್ಕೊಂಡ್ರೆ ಹಣ ಉಳಿತದೆ. ಈಗ ನೋಡ್ರಿ ಸರ್, ದಿನ ಬೆಳಿಗ್ಗೆ ನಾವು ಹೂವು ಬಿಡಿಸ್ತೀವಿ ಸರ್, 3 ಮಕ್ಕಳು ನಾವು ಹೂವು ಬಿಡಿಸ್ತೀವಿ, ಅಲ್ಲಿ ನಮಗೆ 2 ಮನುಷ್ಯರು ಕೂಲಿ ಉಳಿತದೆ. ಇವಾಗ 140 ರೂಪಾಯಿ, ಈ 2 ಬಂದ್ರು 240 ರೂಪಾಯಿ ಒಂದು ದಿವ್ಸಕ್ಕೆ ಹೋಗುತ್ತೆ, ಅದೇ ನಮಗೆ ಉಳಿತೈತಲ್ಲ ಸರ್ ಒಂದು ವಾರ. ಇವಾಗ 8 ಗಂಟೆಗೆಲ್ಲ ನಾವು ಬಿಡಿಸ್ಕೊಂಡು ಬಂದ್ಬಿಡ್ತೀವಿ ಸರ್, 6 ಗಂಟೆಗೆಲ್ಲ ಹೋಗ್ಬಿಡ್ತೀವಿ, 6 ಗಂಟೆಗೆಲ್ಲ ಹೋಗಿ 8 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತೀವಿ. ಮನೆಗೆ ಬಂದಮೇಲೆ ನಮ್ಮ ಮಕ್ಕಳು 9 ಗಂಟೆಗೆಲ್ಲ ರೆಡಿಯಾಗಿ ಶಾಲೆಗೆ ಹೋಗ್ಬಿಡ್ತಾರೆ. ಇನ್ಮೇಲೆ ನಿಮ್ಮ ಮಕ್ಕಳ ಖಾತೆಗೆ ನೀವು ಕೂಲಿ ಹಾಕಬೇಕಾಗುತ್ತೆ. ನೀವು ಹೊರಗಡೆ ಕೂಲಿ ಕಾರ್ಮಿಕಕ್ಕೆ ತಂದಿದ್ರೆ ದುಡ್ಡು ಕೊಡ್ಬೇಕು ಅಲ್ವ, ಮಕ್ಕಳ ಖಾತೆಗೆ ಹಾಕಿ ಅವ್ರಿಗೆ ಉಳಿತಾಯ ಮಾಡಿ ಮುಂದೆ ಅವ್ರ ಜೀವನಕ್ಕೆ ಅನುಕೂಲ ಆಗಿ ಸರ್ ಓದಿಸ್ತಾ ಇದ್ರಿ. ಸರಿ, ಈಗ ನಿಮ್ಮ ಮನೆಯವರು ಯಾರೆಲ್ಲ ಕೃಷಿಯಲ್ಲಿ ತೊಡ್ಕೊಳ್ತೀರಿ? ನಿಮ್ಮ ಗಂಡ, ಮಕ್ಕಳು, ನಮ್ಮ ಯಜಮಾನ್ರು, ನಮ್ಮ ಮಗ. ನಿಮ್ಮ ಯಜಮಾನ್ರು ಏನೇನು ಮಾಡ್ತಾರೆ ಹೊಲದಲ್ಲೆಲ್ಲ ಕೆಲಸ? ನಮ್ಮ ಯಜಮಾನ್ರು ನೀರು ಮಾಡ್ತಾರೆ, ನೀರು ಕಟ್ತಾರೆ, ಆಮೇಲೆ ಮತ್ತೆ ಇವಾಗ ಮಾರ್ಕೆಟ್ಗೆ ಯಾರು ಹೋಗ್ತಾರೆ, ನೀವು ಹೋಗ್ತಾರೆ ಅವ್ರು ಹೋಗ್ತಾರೆ? ಮಾರ್ಕೆಟ್ಗೆ ನಾವು ಹೋಗ್ತೀವಿ ಸರ್, ನಮ್ಮದು ಎಳ್ಳೀರ ಅಂಗಡಿ ಇಟ್ಕೊಂಡಿದ್ದೀವಿ ನಾವು. ಹೂವು ಬಿಡಿಸಿದ್ಮೇಲೆ ನಮ್ಮ ಯಜಮಾನ್ರು ಎಳ್ನೀರು ಹರ್ಕೊಂಡು ಬರ್ತಾರೆ. ಏನೇನು ಮಾಡ್ತೀರಿ ಹೇಳ್ರಿ? ಈಗ ಹೂ ಬೆಳಿತಾ ಇದ್ರಿ, ಭತ್ತ ಬೆಳಿತಾ ಇದ್ರಿ, ಎಳ್ನೀರು ಮಾರ್ತಾ ಇದ್ರಿ, ಮತ್ತೆ ಏನೇನು ಮಾಡ್ತಾ ಇದ್ರಿ? ಹೌದು ಸರ್, ಇವಾಗ ಭತ್ತ, ಹೂವು, ಎಳ್ನೀರು ವ್ಯಾಪಾರ. ಎಳ್ನೀರು ಹೆಂಗಂದ್ರಿ ಸರ್, ನಾವು ಇವಾಗ ಬೇರೆಯವರು ಒಂದು 50 ಗಿಡ ಇರ್ತಾವ, ಅವರು ಇವಾಗ ನೀವು ಲೀಸ್ ಇಟ್ಕೊಂಡ್ಬಿಡ್ತೀರಾ? ಹೌದು ಸರ್, 1 ವರ್ಷಕ್ಕೆ ಒಪ್ಪಂದ ಇಟ್ಕೊಂತೀವಿ ನಾವು, ಇಷ್ಟ ಅಂತೇಳಿ ಮಾತಾಡಿ 2 ಕಂತು ಕಟ್ತೀವಿ ಸರ್ ವರ್ಷದಲ್ಲಿ. ಮಾತಾಡಿದ್ಮೇಲೆ ಇವಾಗ 1,30,000 ಇಟ್ಕೊಂಡಿವಿ ಅನ್ಕೋರಿ, 15,000 ಕಟ್ಟಿರ್ತೀವಿ, 6 ತಿಂಗಳಾದ್ಮೇಲೆ ಇನ್ನು 15,000 ಕಟ್ಟದಿರ್ತದೆ. ಇವ್ರು ನಮ್ಮ ಯಜಮಾನ್ರು ಏನು ಮಾಡ್ತಾರೆ, ನಾವು ಹೂವು ಬಿಡಿಸೋಕೆ ಹೋಗ್ತೀವಿ, ಅವ್ರು ಎದ್ದು ಎಳ್ನೀರು ಹರ್ಕೊಂಡು ಬರೋಕೆ ಹೋಗ್ತಾರೆ. ನಾವು ಆಮೇಲೆ ಗದ್ದೆಯಲ್ಲಿದ್ದ ಬರತಟ್ಟಿಗೆ ಅವರು ಬಂದಿರ್ತಾರೆ ಆಟೋದಾಗ, ಇಬ್ಬರು ಹೋಗ್ತೀವಿ ಹೊಸಪೇಟೆಗೆ ಹೋಗಿ ನಾವು ಅಂಗಡಿಗೆ ಹಾಕ್ತೀವಿ, ನಮ್ಮನ್ನ ಮತ್ತೆ ಅಲ್ಲಿ ಅಂಗಡಿಯಾಗ ಬಿಟ್ಟು ಬರ್ತಾರೆ ಸರ್. ನಾವು ಎಳ್ನೀರು ಕಡಿಬೇಕು, ಮತ್ತೆ ಬಂದ ಅವರು ಕಡ್ಡಿ ಕೊಯ್ಯೋದು, ಕಾಲು ಸೋರೋದು, ಬದು ಸೋರೋದು ಎಲ್ಲ ಮಾಡ್ಕೊಂತೀವಿ. ಮನೇಲಿ ಯಾರು ಖಾಲಿ ಇರಲ್ಲ, ಖಾಲಿ ಇರಲ್ಲ, ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಸರ್, ಈಗ ಸುಗಂಧರಾಜು ಹೂವು ಈಗ ಲಾಭದಾಯಕ ಅಂತ ಹೇಳ್ತಾ ಇದ್ರಿ, ಈಗ ಕಳೆದ 2 ವರ್ಷಗಳಿಂದ ಬೆಳೀತಾ ಇದ್ರಿ, ಅದನ್ನೇ ಮುಂದುವರಿಸ್ತೀರಾ? ಹೌದು ಸರ್. ಅದನ್ನೇ ಮುಂದುವರ್ಸಿ. ಈಗ ನಿಮ್ಮ ಮನೆಗೆ ಬೇಕಾಗುವಂಥ ಆಹಾರ ಧಾನ್ಯಗಳನ್ನು ಏನು ಬೆಳ್ಕೊಳ್ತೀರಿ? ನಾವು ನೋಡ್ರಿ ಸರ್, ನಮಗೆ ಮನೆಗೆ ಬೇಕಾಗಿರೋದಂದರೆ ಕಾಗೆಡ್ಡೆ, ಆಮೇಲೆ ಪಲ್ಯ. ಈಗ ಸಾಲ ಹಾಕಿರ್ತೀವಲ್ಲ ಸರ್, ಈಗ ನೀರು ಅರಿಸ್ತೀವಿ, ಕಳೆ ತೆಗಿತೀವಿ, ಎಲ್ಲ ಮಾಡ್ತೀವಲ್ಲ, ಅದರಲ್ಲಿ ಪಲ್ಯಗಳು ಬೆಳ್ಕೊಂತೀವಿ ಸರ್. ಮನೆಗೆ ಬೇಕಾದ ಹಾಕೊಳ್ತೀರಿ. ನೀವು ಹೊರಗಡೆ ತರೋದೇನಿಲ್ಲ? ಹೊರಗಡೆ ತರೋದು ಅಂದರೆ ನೋಡಿ ಸರ್, ನೆಲ್ಲು ಕೊಂಡ್ಕೊಳಲ್ಲ ನಾವು. ನೆಲ್ಲು ಯಾಕಂದರೆ ಅಲ್ಲಿ ಬೆಳ್ಕೊಂತಿದ್ದೀವಲ್ಲ. ಹೌದು. ನೆಲ್ಲು ಬಿಟ್ಟರೆ ಇನ್ನು ಬೇಳೆ, ಕಾರ್ಪುಡಿ. ಬೇಳೆ ತೊಗೊಳ್ತೀರಿ, ಕಾರ್ಪುಡಿ ತೊಗೊಳ್ತೀರಿ, ಸೊಪ್ಪು ಸದೆ ಎಲ್ಲ ಇಲ್ಲೇ? ಹೌದು ಸರ್, ಹೌದು. ಮಕ್ಕಳು ಈಗ ಅವ್ರ ಮುಂದೆ ಕನಸುಗಳೇನು ನಿಮ್ಮ ಕುಟುಂಬದಲ್ಲಿ? ನಿಮ್ಮ ಮಕ್ಕಳು ಓದಿಸ್ಬೇಕು. ಒಬ್ಬ ಮಗಳ ಇದ್ದಾಳೆ ಸರ್, ಎಸ್ ಎಲ್ ಸಿ ಓದ್ತಾಳೆ. ಇನ್ನು ಇಬ್ಬರು ಗಂಡ್ಮಕ್ಳು ಅವರು ನೋಡೋನು. ನಮ್ಮ ಮಗಳು ಚೆನ್ನಾಗಿ, ಗಂಡ್ಮಕ್ಳು ಕೆಲಸ ಮಾಡ್ತಿದಾರ ಹೊಲದಲ್ಲಿ? ಗಂಡ್ಮಕ್ಳು ಒಬ್ಬನ್ ಮಾಡ್ತಿದ್ದಾನೆ ಸರ್, ಇನ್ನೊಬ್ಬನ ಸಣ್ಣನು ಕಡ್ಡಿ ಕೊಯ್ತಾನ. ಕಡ್ಡಿ ಕೊಯ್ದಿದ್ದನ್ನು ಎತ್ತಾಕ್ತಿರ್ತಾನೆ ಸರ್, ಯಾರನ್ನ ಖಾಲಿ ಬಿಡಲ್ಲ. ಯಾಕಂದ್ರೆ ಈಗ ಪರಿಸ್ಥಿತಿ, ಸುಮ್ಮನೆ ಬಿಟ್ರೆ ಅದೇ ಕಲ್ತು ಬಿಡ್ತಾರೆ ಅಂತ ನನಗೆ ಭಯ ಸರ್. ಹಂಗಾಗಿ ನನ್ನ ಹಿಂದೆ ಕರ್ಕೊಂಡು ಹೋಗ್ತೀನಿ ಸರ್, ಭಾನುವಾರ ಶಾಲೆಗೆ ಕಳಿಸ್ತಾ ಇದ್ದೀರಿ, ಜೊತೆಗೆ ಕೃಷಿಯನ್ನು ಕೆಲಸ ಕಲಿಸ್ತಾ ಇದ್ದೀರಿ, ಅವ್ರಿಗೂ ಜವಾಬ್ದಾರಿಗಳು ಬರಬೇಕಂತಕ್ಕಂಥದ್ದು. ಈಗ ಭತ್ತ ಎಲ್ಲ ಬೆಳೀತಾರಲ್ವಾ, ಭತ್ತಕ್ಕೆ ನಿಮ್ಮಲ್ಲಿ ಏನು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೀತಿರೋ ಅಥವಾ ಸಾವಯವ ಗೊಬ್ಬರಗಳನ್ನು ಹಾಕಿ ಬೆಳೀತಿರೋ, ಹೇಗೆ? ನಾವು ಇದೇ ಗೊಬ್ಬರ ಡಿ ಎ ಪಿ ಅವು ಅಂಗಡಿ ಗೊಬ್ಬರಗಳೆಲ್ಲ ತಂದು ಹಾಕಿ, ಅಂಗಡಿ ಗೊಬ್ಬರನೇ ತರ್ತೀವಿ ಸರ್ ನಾವು. ಈಗ ನಾವು ಈಗ ನಿಮ್ಮ ಭಾಗದಲ್ಲಿ ಈಗ ನಿಮ್ಮ ಸ್ವಾಮಿಯರು ಅಂತ ಹೇಳಿದ್ರೆ ಅವರೆಲ್ಲ ಕೆಲವರೆಲ್ಲ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಯಾವುದೇ ರಾಸಾಯನಿಕ ವಸ್ತುಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು, ಔಷಧಿಗಳನ್ನು ಹೊಡಿಲಾರ್ದಂಗೆ ಕೃಷಿಯನ್ನು ಮಾಡಬೇಕು ಅಂತೇಳಿ ಅವರು ತುಂಬ ಉತ್ತೇಜನ ಮಾಡ್ತಾ ಇದ್ದಾರೆ. ಇದು ನಿಮಗೆ ಇನ್ಫ್ಲುಯೆನ್ಸ್ ಆಗಿಲ್ವ? ನಾವು ಹಂಗೆ ಮಾಡಬೇಕಂತ ಅನಿಸಿಲ್ವಾ ಇನ್ನಾದರೂ? ನಾನು ಹಂಗೆ ಮಾಡಬೇಕಂತ ಅದೀನಿ ಸರ್ ನಾನು. ಈಗ ಇನ್ನ ಈ ಫಸ್ಟಿಗೆ ಮಾಡಿದ್ದೆಲ್ಲ ಹಂಗೆ ಮಾಡಿಲ್ಲ ಸರ್, ಈಗ ಮಾಡಬೇಕು. ಯಾಕಂದರೆ ಸ್ವಾಮಿಯವ್ರು ಹೇಳ್ತಾ ಇದ್ದಾರೆ, ನಾವು ಕೇಳಿ ಮಾಡಿದರೆ ಬೇಷ ಅಂತಂದೇಳಿ ಅನ್ಸಕತ್ತದೆ, ಮಾಡ್ತೀವಿ. ಇವ ನಾವು ಹಾಕಿರೋದು ಸೋನ ಹಾಕಿವಿ ಸರ್, ಆರನರ ಸೋನ ಹಾಕಿವಿ ಸರ್. ನಾವು ಏಳನೇ ತಿಂಗಳಾಗ ಹಚ್ಚಿದೀವಿ ಸರ್. ಎಷ್ಟು ಎಕರೆ ಹಾಕಿದ್ರಿ? ಅರ್ಧ ಎಕರೆ ಸರ್. ಅರ್ಧ ಎಕರೆ ನಿಮ್ಮ ಮನೆಗೆ ಅಷ್ಟೇ ಸಾಕಾಗ್ತದ? ನಮ್ಮ ಮನೆಗೆ ಆಗತ್ತೆ ಮಾರಾಟ, ನಮ್ಮ ಮನೆಗೆ ಆಗುತ್ತೆ ಸರ್. ನಾವು ಉಳಿದ್ರೆ ಬೇರೆಯವ್ರಿಗೆ ಕೊಡ್ತೀವಿ, ಇಲ್ಲ ಅಂದ್ರೆ ನಮ್ಮ ಮನೆಗೆ ಇಟ್ಕೊಂಡ್ಬಿಡ್ತೀವಿ ಸರ್. ಮತ್ತೇನು ಬೆಳೀತಾ ಇದ್ರಿ ಬೇರೆ? ಮತ್ತೆ ಇನ್ನೇನಿಲ್ಲ ಸರ್, ಅಷ್ಟೇ. ಈಗ ನಾವು ಅಲ್ಲಿ ಏನು ಅರ್ಧ ಎಕರೆ ಐತಲ್ಲ ಮಲ್ಲಿಗೆ, ಆಮೇಲೆ ಕನಕಾಂಬರ ಇಡ್ಬೇಕಂತ ಮಾಡಿದ್ದೀನಿ ಸರ್. ಇನ್ನು ಮುಂದೆ ಮುಂದೆ ಮಾಡಬೇಕಂತ ಮಾಡಿದ್ದೀನಿ. ಈಗ ಅದಂದರೆ ಇವಾಗ ಭಾಳ ಟೈಮ್ ಹಿಡಿಯುತ್ತೆ ಸರ್. ಇವಾಗ ಮಕ್ಕಳು ಇನ್ನೂ ಚಿಕ್ಕವರದಾರಲ್ಲ ಸರ್. ಇವಾಗ ನಾವು ವ್ಯಾಪಾರ ಮಾಡ್ತಿದ್ದೀವಲ್ಲ, ಹಂಗಾಗಿ ಸ್ವಲ್ಪ ಅಷ್ಟು ಅಲ್ಲಿವರೆಗೆ ಭತ್ತ ಬೆಳೆಯೋಣ ಅಂತ ಹಂಗೆ ಬಿಟ್ಟಿದ್ದೀವಿ. ಕುಟುಂಬದ ಜವಾಬ್ದಾರಿ ಯಾರು? ನಿಮ್ಮ ಮನೆಯವ್ರು ತೊಗೊಂಡ್ರೆ ನೀವು ತೊಗೊಂಡ್ರೆ? ಇಬ್ಬರು ತಗೊಳ್ತೀವಿ ಸರ್, ಇಬ್ಬರು ತಗೊಂತೀವಿ. ಜವಾಬ್ದಾರಿ ಹೆಚ್ಚು ಕಾಳಜಿ ಯಾರಿಗಿರ್ತದೆ? ನಿಮಗಿರ್ತದೆ, ನಿಮ್ಮ ಮನೆಯವ್ರಿಗಿದೆ? ನಾವು ಇವಾಗ ಗದ್ದೆದಿಲ್ಲ ಅಂದರೆ ನಾವು ಹೆಚ್ಚಿಗೆ ಇದು ಮಾಡ್ತೀವಿ, ಹೆಚ್ಚಿಗೆ ತೊಗೊಳ್ತೀವಿ. ಹಣಕಾಸಿನ ವ್ಯವಹಾರಗಳನ್ನೆಲ್ಲ ಅವರು, ಹಣಕಾಸಿನ ವ್ಯವಹಾರ ಅಂದರೆ ಅವ್ರ ಮನಸ್ಸಿಗೆ ಹಚ್ಕೊಳಲ್ಲ ಸರ್. ಹಂಗಾಗಿ ನೀವೇ ತಗೊಳ್ತೀವಿ, ಮಿಸ್ಯೂಸ್ ಆಗುತ್ತೆ ಅಂತನ? ಏನಿಲ್ಲ, ಹಾಗಾಗಿ ದುಂದು ವೆಚ್ಚ ಆಗಕ್ಕೆ ಅವಕಾಶ ಇಲ್ಲಲ್ಲ. ಏನಿಲ್ಲ, ಜವಾಬ್ದಾರಿ ಕೊಡ್ಬೋದು. ಕೊಡ್ಬೋದು ಸರ್. ಆದ್ರೂ ನೀವು ಇಬ್ಬರು ಇಬ್ಬರು ಜೊತೆಯಾಗಿ ಮಾಡ್ಕೊಂಡು ಹೋಗ್ತೀವಿ ಸರ್. ಆದ್ರೂ ನೀವೇ ಜಾಸ್ತಿ ನಿರ್ವಹಿಸ್ತೀರಿ, ಎಲ್ಲೂ ಮತ್ತೆ ಪೋಲಾಗಬಾರ್ದು ಅಂತ. ಒಳ್ಳೆಯದು ಗಂಗಮ್ಮರೆ, ಅದು ಇರಬೇಕು. ಹೆಣ್ಮಕ್ಳಿಗೆ ಯಾವಾಗಲೂ ಕಾಳಜಿ ಇರ್ತದೆ, ಯಾಕಂದರೆ ಕುಟುಂಬದ ಭವಿಷ್ಯ ಭದ್ರವಾಗಿರ್ಬೇಕು ಅನ್ನೋದೇ ಮಹಿಳೆಯರ ಒಂದು ತುಡಿತ ಇರ್ತದೆ. ಆ ಕಾರಣಕ್ಕಾಗಿ ಅದು ಗಂಡ್ಮಕ್ಕಳಿಗಿಂತಲೂ ಹೆಣ್ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಅದು ನೀವೇನಂತೀರ, ಗಂಡ್ಮಕ್ಳಿಗೆ ಇರ್ತದ ಆ ಥರದೊಂದು? ಇರ್ತದೆ ಸರ್, ನಮ್ಮ ಮನೆಯವರಿಗೆ ಇದೆ ಅಲ್ಲ, ಮತ್ತೆ ಇರ್ತದೆ ಸರ್. ಇರ್ತದೆ, ಅವರು ಜವಾಬ್ದಾರಿಯಿಂದ ಎಲ್ಲೂ ಹಣ ಪೋಲಾಗದಾಗೆ, ಹೆಚ್ಚು ದುಂದು ವೆಚ್ಚ ಆಗಲಾರ್ದಂಗೆ ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರಿಗೂ ಇರ್ತದೆ. ಒಳ್ಳೆಯದು ಗಂಗಮ್ಮರೆ. ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ತುಂಬ ಉತ್ಸಾಹದಿಂದ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ. ಇಡೀ ಕುಟುಂಬ ನಿಮ್ಮ ಜೀವನ ನಿರ್ವಹಣೆಗೆ ಕೃಷಿಯಲ್ಲಿ ತೊಡಗಿಸ್ಕೊಂಡಿದೆ. ಹಾಗಾಗಿ ನೀವು ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಆಶಿಸ್ತಾ, ನಿಮ್ಮ ಕೃಷಿಯಲ್ಲಿ ಇನ್ನೂ ಸಾಕಷ್ಟು ಸಾಧನೆಗಳನ್ನು ಮಾಡಿ, ಒಂದು ಕಡೆಗೆ ಸಾವಯವ ಕೃಷಿಗೆ ನೀವೆಲ್ಲರೂ ಸ್ವಲ್ಪ ಬಂದರೆ ನಿಮ್ಮ ಆಹಾರ ಭದ್ರತೆ ಏನಿದೆಯಲ್ಲ ಅದು ಆರೋಗ್ಯ ಭದ್ರತೆ ಕೂಡ ಆಗುವ ಸಾಧ್ಯತೆ ಇರ್ತದೆ. ಆ ಕಾರಣಕ್ಕೆ ನೀವು ಈ ಕಡೆಯೂ ಸ್ವಲ್ಪ ಆಲೋಚನೆ ಮಾಡಲಿ ಅಂತ ಆಶಿಸ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸುಗಂಧರಾಜು ಹೂ ಬೆಳೆ ಕುರಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಮ್ಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಗಂಗಮ್ಮ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ತೊಳಿ ತೊಳಿ ಕೈ ತೊಳಿ, ಸೋಪು ಹಾಕಿ ಕೈ ತೊಳಿ, ಅಂಗೈ ತೊಳಿ ಮುಂಗೈ ತೊಳಿ, ಎಲ್ಲ ಬೆರಳ ತಿಕ್ಕಿ ತೊಳಿ, ಉಗುರು ಸಂಧಿ ಮರಿಬೇಡಿ, ಬೆರಳ ಸಂಧಿ ನೆನಪಿಡಿ, ರೋಗ ಮುಕ್ತರಾಗಲು 30 ಸೆಕೆಂಡ್ ಕೈ ತೊಳಿ, ತೊಳಿ ತೊಳಿ ಕೈ ತೊಳಿ, ಸೋಪು ಹಾಕಿ ಕೈ ತೊಳಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಇದೀಗ ಹವಾಮಾನ ವರದಿ ಶ್ರೀ ಶಾಂತಪ್ಪ ದುತ್ತರಗಾವಿ ಅವರಿಂದ. ನಮಸ್ಕಾರ ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಒಂದು ಹವಾಮಾನದ ಪರಿಸ್ಥಿತಿ, ಆ ಹವಾಮಾನದ ಮುನ್ಸೂಚನೆಗೆ ಅನುಗುಣವಾಗಿ ರೈತ ಬಾಂಧವರು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಯಾವ ತರ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಮುಂಗಾರು ಮಳೆ ಅಂತಂದ್ರೆ ಜೂನ್ಲಿಂದ ಸೆಪ್ಟೆಂಬರ್ 30ರವರೆಗೆ ಬರುವ ಎಲ್ಲಾ ಮಳೆಯನ್ನ ನಾವು ಮುಂಗಾರು ಮಳೆ ಅಂತ ಹೇಳ್ತೀವಿ. ಸೊ ಮುಂಗಾರು ಮಳೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಸ್ಲೋ ಆಗಿತ್ತು, ಆಮೇಲೆ ಚೆನ್ನಾಗಿ ಮಳೆ ಬಂತು. ಸೊ ಅದಾದ ನಂತರ ಕಳೆದ ವಾರದಲ್ಲಿಯೂ ಸಹ ನಮ್ಗೆ ಅಲ್ಲಲ್ಲಿ ಸ್ವಲ್ಪ ತುಂತುರು ಮಳೆ ಆಗಿದೆ. ಹಾಗೇನೆ ನಮ್ಗೆ ಮುಂದಿನ ಒಂದು ವಾರದಲ್ಲಿ ಈ ಮಳೆ ಮುನ್ಸೂಚನೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ನಮ್ಗೆ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆಯಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅದು ಮುಂದಿನ 2 ದಿವಸ ಮಾತ್ರ ನಮ್ಗೆ ಮಳೆ ಬರುವ ಲಕ್ಷಣಗಳು ಸ್ವಲ್ಪ ಜಾಸ್ತಿ ಇದಾವೆ. ಸೊ ಈ ಒಂದು ಮಳೆಯ ಮುನ್ಸೂಚನೆಯನ್ನು ನೋಡಿಕೊಂಡು ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ಅದರಲ್ಲಿ ನಾವು ಮುಖ್ಯವಾಗಿ ನೋಡೋದಾದ್ರೆ ಈಗ ಹತ್ತಿಯಲ್ಲಿ ಬರುತ್ತೆ. ಸೊ ರೈತ ಬಾಂಧವರು, ಹತ್ತಿಯಲ್ಲಿ ಏನಾಗಿದೆ ಅಂತಂದ್ರೆ ಟೊಬ್ಯಾಕೋ ಸ್ಟ್ರೀಕ್ ವೈರಸ್ ಅಂದ್ರೆ ಟೊಬ್ಯಾಕೋ ರಂಜಾಣು ರೋಗ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಈ ಒಂದು ರಂಜಾಣು ರೋಗ ನಾವು ಹತೋಟಿ ಮಾಡಲು ಏನ್ ಮಾಡೋಕಂದ್ರೆ ಥ್ರಿಪ್ಸ್ ನುಸಿಲಿಂದ ಬರ್ತಾ ಇರುತ್ತೆ. ಸೊ ಆ ಥ್ರಿಪ್ಸ್ ನುಸಿಗೆ ನಾವು ಫಸ್ಟ್ ಫೈರೋಪ್ರಾಕ್ಸಿಫಾನ್ ಮತ್ತು ಡೈಪೆಂಥುರಾನ್ ಅಂತ ಒಂದು ಕಾಂಬಿ ಪ್ರಾಡಕ್ಟ್ ಸಿಗುತ್ತೆ, ಎರಡು ಇರೋದು. ಸೊ ಈ ಒಂದು ಕೆಮಿಕಲ್ ಅನ್ನ ನಾವು 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಥಯೋಮೆಥಾಕ್ಸಾಮ್ ಅಂತ ಸಿಗುತ್ತೆ, ಅದು 0.5 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ನಂಜಾಣು ರೋಗನ ಹತೋಟಿ ಮಾಡಲು ನಾವು ಥ್ರಿಪ್ಸ್ ನುಸಿಯನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಹಾಗೇನೆ ಈಗ ಹತ್ತಿಯಲ್ಲಿ ನಮಗೆ ಆಲ್ಮೋಸ್ಟ್ ಒಂದು ಹೂವಾಗಿ ಕಾಯಿ ಕಟ್ಟುವ ಹಂತದಲ್ಲಿದೆ. ಸೊ ಈ ಒಂದು ಹಂತದಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತಂದ್ರೆ ಕೆಂಪು ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಸೊ ಆಮೇಲೆ ಈ ಕೆಂಪು ರೋಗ ನಾವು ಹತೋಟಿ ಮಾಡಲು ಏನ್ ಮಾಡ್ಬೇಕಂತಂದ್ರೆ 10 gram ಮೆಗ್ನೀಸಿಯಂ ಸಲ್ಫೇಟ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈ ಮೆಗ್ನೀಸಿಯಂ ಸಲ್ಫೇಟ್ ಜೊತೆಗೆ ನಾವು 19 ಅನ್ನು ಸೇರಿಸಿದರೆ ಅದಕ್ಕೆ ನಾವು ಪೋಷಕಾಂಶಗಳನ್ನು ಒದಗಿಸಿದಂಗ ಆಗತ್ತೆ. ಯಾಕಂದ್ರೆ ಹೂವಾಡುವ ಹಂತ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ನಮಗೆ ಈ ಪೋಷಕಾಂಶಗಳ ಕೊರತೆಯನ್ನ ನೀಗಿಸಲು 10 gram 19 ಮತ್ತು ಅದರ ಜೊತೆಗೆ 10 gram ಮೆಗ್ನೀಸಿಯಂ ಸಲ್ಫೇಟ್ ಅದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 3 ಸಲ ಸಿಂಪರಣೆ ಮಾಡ್ಬೇಕಂತ ಹೇಳ್ತೀವಿ. ಒಂದು ಹೂವಾಡುವ ಹಂತದಲ್ಲಿ, ಇನ್ನೊಂದು ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ. ಸೊ ಈ 3 ಸಲ ಈ ಒಂದು ಸಿಂಪರಣೆಯನ್ನ ತಾವು ರಿಪೀಟ್ ಮಾಡ್ಬೇಕಾಗತ್ತೆ. ಸೊ ಈ ತರ ಮಾಡುವುದರಿಂದ ನಾವು ಹತ್ತಿಯಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆ ಜೊತೆಗೆ ಕೆಂಪು ರೋಗವನ್ನು ಸಹ ನಾವು ನಿರ್ವಹಣೆ ಮಾಡ್ದಂಗಾಗತ್ತೆ. ಆಮೇಲೆ ಈಗ ಜಾಸ್ತಿ ಏನಾದರೂ ರಸ ಇರುವ ಕೀಟ, ಥ್ರಿಪ್ಸ್ ನುಸಿ ಅಥವಾ ಈಗೇನರ ಬರ್ತಾ ಇರ್ತಾವಲ್ಲ, ಅದಕ್ಕಾಗಿ ನಾವು ಜಾಸ್ತಿ ಇತ್ತಪ್ಪ ಅಂತಂದ್ರೆ 250 ml ಪಿಪ್ರೋನಿಲ್ ಅಂತ ಹೇಳ್ತೀವಿ, ಅದು 5% SCL ಸಿಗ್ತೈತೆ. ಅದನ್ನು ಸಹ ತಾವು ಸಿಂಪರಣೆ ಮಾಡಿದ್ರೆ ಆ ಒಂದು ರಸ ಏರುವ ಕೀಟಗಳ ಹತೋಟಿಯನ್ನ ತಾವು ಮಾಡಬಹುದು. ಆಮೇಲೆ ಈಗ ಹತ್ತಿಯಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಹೇನು ಅಥವಾ ಬಿಳಿ ನೋಣದ ಒಂದು ಬಾಧೆಯು ಸಹ ಬರ್ತಾ ಇರತ್ತೆ. ಅದಕ್ಕಾಗಿ ನಾವು ಎಕರೆಗೆ 10 ಹಳದಿ ಬಣ್ಣದ ಪಂಚಿನ ಬಲೆಗಳನ್ನ ತಾವು ಅಲ್ಲಲ್ಲಿ ಹಾಕ್ಬೇಕಾಗತ್ತೆ. ಸೊ ಈ ರೀತಿ ಹಾಕುವುದರಿಂದ ಹೇನು ಮತ್ತು ಬಿಳಿ ನೋಣದ ಹತೋಟಿಯನ್ನು ನಾವು ಮಾಡಬಹುದು. ಹಾಗೇನೆ ಈಗ ಒಂದು ಹೂವಾಡುವಂತ ಕಾಯಿಬಲ್ಲುವ ಹಂತದಲ್ಲಿ ಏನು ಬೆಳೆ ಇರುತ್ತಲ್ಲ ಅದಕ್ಕೆ ಪೋಷಕಾಂಶಗಳು ನಾವು ಸರಿಯಾಗಿ ಕೊಡಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಟ್ಟರೆ ನಾವು ಒಳ್ಳೆ ಇಳುವರಿ ಪಡೆಯಲು ಸಾಧ್ಯವಾಗುತ್ತೆ. ಹಾಗೆ ಮತ್ತೆ ಈಗ ಮೆಕ್ಕೆಜೋಳಕ್ಕೆ ಬಂದ್ರೆ ಮೆಕ್ಕೆಜೋಳದಲ್ಲಿ ನಮಗೆ ಜಾಸ್ತಿ ಏನಂದ್ರೆ ಈಗ ಸೈನಿಕ ಹುಳುವಿನ ಬಾಧೆ ತುಂಬಾನೇ ಇರುತ್ತೆ, ಮೆಕ್ಕೆಜೋಳ ಆಗಲಿ ಅಥವಾ ಜೋಳ ಬಿಳಿ ಜೋಳ. ಸೊ ಈ ಒಂದು ಮೆಕ್ಕೆಜೋಳದಲ್ಲಿ ಸೈನಿಕ ಹುಳುವಿನ ಬಾಧೆ ಜಾಸ್ತಿ ಇರುತ್ತೆ. ಸೊ ಇದರ ಹತೋಟಿಗಾಗಿ ನಾವು ಎಕರೆಗೆ 10 ಮೊಹಕ ಬಲ್ಲೆಗಳನ್ನು ಅಳವಡಿಸಬೇಕು. ಆಮೇಲೆ ಇದನ್ನ ಒಂದು ನಿರ್ವಹಣೆ ಮಾಡಲು 0.3 g ಇಮಾಮೆಕ್ಟಿನ್ ಬಂಜೈಟ್ 5 SG ರೂಪದಲ್ಲಿ ಸಿಗ್ತೈತಿ. ಇದನ್ನ ತಾವು ಸಿಂಪಡಣೆ ಮಾಡಬೇಕು. ಸ್ವಲ್ಪ ಈ ಒಂದು ಹುಳದ ಬಾಧೆ ಜಾಸ್ತಿ ಇರುವುದರಿಂದ ಆ ಸುಳಿ ಒಳಗೆ ಹಾಕಿದ್ರೆ ಅದು ಸ್ವಲ್ಪ ನಮಗೆ ಕಂಟ್ರೋಲ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗೇನೆ ಈಗ ನಾವು ಶೇಂಗಾದಲ್ಲಿ ಸ್ಕೋಡಾಪ್ಟರ್ ಕೀಡಿ ಬಂದೈತಿ. ಈ ಸ್ಕೋಡಾಪ್ಟರ್ ಕೀಡಿಗೆ ನಾವು ಹತೋಟಿ ಮಾಡಲು 4 g ಮೆಟರೈಸಿಯಂ ರಿಲೆ ಅಥವಾ 2 g ಇಮಾಮೆಕ್ಟಿನ್ ಬಂಜೈಟ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಆಮೇಲೆ ಈಗ ಸ್ವಲ್ಪ ಗಿಡ ಜಾಸ್ತಿ ಆಗೈತೆ, ಆಮೇಲೆ ಅದರಲ್ಲಿ ಕಸ ಬಂದ್ರೆ ನಾವು ಯಾವ್ದು ಕಸ ಎಣ್ಣೆ ಹೊಡೆಯಕ್ ಆಗಲ್ಲ. ಅದಕ್ಕಾಗಿ ಎಡೆ ಕುಂಟೆಗಳನ್ನ ಹಾಕಿಸಿ ತಾವು ಅದರ ಒಂದು ಕಸನೆ ನಿರ್ವಹಣೆ ಮಾಡ್ಬೇಕು. ಆಮೇಲೆ ಎಡೆ ಕುಂಟೆ ಹಾಕುವುದ್ರಿಂದ ಏನಾಗುತ್ತೆ, ಬೋಧೆ ಏರಿಸದಂಗಾಗತ್ತೆ. ಸೊ ಅವು ಶೇಂಗಾದ ದೇಟಿಗಳು ಹೊರಗೆ ಕಾಣದೆ ಆ ಬೋಧೆ ಏರಿಸುವುದರಿಂದ ಏನಾಗುತ್ತೆ, ನಮಗೆ ಜಾಸ್ತಿ ಕಾಯಿ ಕಟ್ಟುವ ಒಂದು ಸಾಧ್ಯತೆಗಳು ಇರ್ತವೆ. ಸೊ ಅದನ್ನು ಸಹ ತಾವು ಕೈಗೊಳ್ಬೇಕು. ಆಮೇಲೆ ತೊಗರಿ ಬೆಳೆ, ತೊಗರಿಯಲ್ಲಿ ಮುಖ್ಯವಾಗಿ ಈಗ ಆಲ್ರೆಡಿ ಹೂವು ಆಡುವ ಹಂತದಲ್ಲಿದೆ ಎಲ್ಲಾ ಕಡೆ. ಸೊ ಈ ಒಂದು ಸಮಯದಲ್ಲಿ ನಾವ್ ಏನ್ ಹೇಳ್ತೀವಪ್ಪ ಅಂತಂದ್ರೆ ಅದರ ತೊಗರಿ ಗಿಡದ ತುದಿಯನ್ನ ಕಟ್ ಮಾಡ್ರಿ ಅಥವಾ ಚೂಟ್ಬೇಕು ಅಂತ ಹೇಳ್ತೇವೆ. ಅದು ಸುಮಾರು 5-6 cm ನಾವು ಅದನ್ನ ಚೂಟ್ಬೇಕಾಗತ್ತೆ. ಚೂಟಿದ ನಂತರ ನಾವು ಅದಕ್ಕೂ ಸಹ ನಾವು 19:19 ಅಂತ ಏನ ರಸಗೊಬ್ಬರ ಸಿಗುತ್ತಲ್ಲ 19L, ಅದು 10 g ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಈ ಒಂದು ಪೋಷಕಾಂಶಗಳನ್ನ ಒದಗಿಸಿದಂಗಾಗುತ್ತೆ. ಪ್ಲಸ್ ಅದು ಜಾಸ್ತಿ ಕೊಂಬೆಗಳು ಅಂತ ಹೇಳ್ತೀವಿ, ಕೊಲ್ಲೆ ಅಂತ ಏನ ಹೇಳ್ತೀವಲ್ಲ, ಆ ತುದಿ ಚೂಟುವುದರಿಂದ ಜಾಸ್ತಿ ಕೊಲ್ಲೆಗಳು ಬಂದು ನಮ್ಗೆ ಒಳ್ಳೆ ಇಳುವರಿ ಬರಲು ಸಹಾಯ ಆಗುತ್ತೆ. ಹಾಗೇನೆ ತೊಗರಿಯಲ್ಲಿ ನಮ್ಗೆ ಫಸ್ಟ್ ಗೆ ಬರುದೇನಂದ್ರೆ ಬಲೆ ಕಟ್ಟುವ ಒಂದು ಕೀಡೆ ಬರುತ್ತೆ. ಸೊ ಬಲೆ ಕಟ್ಟುವ ಕೀಡೆ ಸ್ವಲ್ಪ ಇತ್ತಂದ್ರೆ ಏನು ರೈತರು ಗಾಬರಿ ಆಗುವ ಒಂದು ಅವಶ್ಯಕತೆ ಇಲ್ಲ. ಸ್ವಲ್ಪ ಜಾಸ್ತಿನೇ ಇತ್ತಪ್ಪ, ಜಾಸ್ತಿ ಕಾಣಿಸ್ತಾ ಇದೆ ತಮ್ಮ ಹೊಲದಲ್ಲಿ ಅಂತಂದ್ರೆ, ಅವಾಗ ನಾವು 2 ml ಕ್ಲೋರೋಫೈರಿಪಸ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಮಾಡುವುದರಿಂದ ಅದು ಒಂದು ಬಲೆ ಕಟ್ಟುವ ಕೀಟೆಯನ್ನ ನಾವು ಸಹ ಹತೋಟಿ ಮಾಡಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ಏನಾಗುತ್ತೆ, ನೆಕ್ರೋಸಿಸ್ ರೋಗ ಬರ್ತಾ ಇರುತ್ತೆ. ಸೊ ಈ ನೆಕ್ರೋಸಿಸ್ ರೋಗ ಏನರ ಬಂತಂದ್ರೆ, ಅಂದ್ರೆ ಗಿಡ ಒಣಗದಂಗ ಏನಾಗುತ್ತಲ್ಲ ನಂಜಾಣ ರೋಗ ತರ ಬಂದ ತಕ್ಷಣ ಆ ಗಿಡನ ಕಿತ್ತಿ ಸುಟ್ಟಾಕ್ಬೇಕು, ದೂರತ ಒಯ್ಬೇಕಾಗತ್ತೆ. ಇಲ್ಲಂದ್ರೆ ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬಂದು ಪೀಡೆಗೆ ಎಲ್ಲಾ ಒಂದು ತಮ್ಮ ಹೊಲನೇ ಆವರಿಸ್ಬಿಡ್ತೈತೆ. ಸೊ ಅದಕ್ಕಾಗಿ ಅದು ಸ್ವಲ್ಪ ಮುಂಜಾಗ್ರತಾ ಕ್ರಮ ಕೈಗೊಂಡು ಆ ತರ ಗಿಡಗಳು ಬಂದ್ರೆ ಕಿತ್ತ ಹಾಕ್ರಿ. ಸೊ ಆಮೇಲೆ ನಮ್ಗೆ ಈಗ ಏನಾಗುತ್ತೆ, ಮೆಣಸಿನ ಗಿಡದಲ್ಲಿ ಮೆಣಸಿನ ಗಿಡ ನಾಟಿ ಮಾಡ್ಬೇಕಾದ್ರೆ ಅದು ಗಿಡ ಸಾಯುವ ಒಂದು ರೋಗ ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂತಂದ್ರೆ, ಅದನ್ನ ಸಸಿ ಮಡಿಗಳನ್ನ ನಾವು ಒಂದು ದ್ರಾವಣವನ್ನು ತಯಾರಿಸಿ, ಅಂದ್ರೆ 3 g ಕ್ಯಾಪ್ಟನ್ ಅಥವಾ 2 g ಕಾರ್ಬನ್ ಡೈಜಿಮ್ ಈ ಒಂದು ಶಿಲೀಂಧ್ರ ನಾಶಕದ ಒಂದು ದ್ರಾವಣ ತಯಾರಿಸಿ ಆ ದ್ರಾವಣದಲ್ಲಿ ಸಸಿಗಳನ್ನ ಅದ್ದಿ ನಾಟಿ ಮಾಡ್ಬೇಕು. ಸೊ ಈ ರೀತಿ ಮಾಡುವುದರಿಂದ ಅದರ ನಾವು ಹತೋಟಿ ಮಾಡ್ಬೋದು. ಆಮೇಲೆ ಆಲ್ರೆಡಿ ಈಗ ಮೆಣಸಿನ ಗಿಡ ಏನು ಬೆಳೆದು ನಿಂತಿದೆ ಅದರಲ್ಲಿ ಸ್ವಲ್ಪ ಬೂದಿ ರೋಗ ಕಂಡು ಬರ್ತಾ ಇದೆ ಅಲ್ಲಿ ಅಲ್ಲಿ, ಅದಕ್ಕಾಗಿ ಮೈಕ್ರೋಬ್ಯೂಟನಿಲ್ ಅಂತ ಹೇಳ್ತೀವಿ, 0.4 g ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಅದನ್ನ ಸಿಂಪರಣೆ ಮಾಡಿದ್ರೆ ಅದನ್ನು ಸಹ ನಾವು ಹತೋಟಿ ಮಾಡ್ಬೋದು. ಆಮೇಲೆ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಒಂದು ಕಾಯಿಪಲ್ಲೆ ಆಗ್ಲಿ ಯಾವುದೋ ಒಂದು ಗಿಡದಲ್ಲಿ ಈಗ ಹೂವು ಏನರ ಉದುರ್ತಾ ಇದ್ರೆ ಸಣ್ಣ ಸಣ್ಣ ಮೊಗ್ಗು ಮತ್ತು ಹೂವು ಉದುರುವುದೊಂದು ಕಾಮನ್ ಆಗಿರುತ್ತೆ ಈ ಮೋಡ ಕವಿದ ವಾತಾವರಣ ಮತ್ತು ಮಳೆ ಬರುತ್ತಾರೆ ಅದರಿಂದ. ಸೊ ಅದಕ್ಕಾಗಿ ನಾವ್ ಏನ್ ಮಾಡಬೇಕಂದ್ರೆ, ಹೂವಾಡುವ ಒಂದು ಹಂತದಲ್ಲಿ 0.25 ml ನೆಪ್ತಲಿನ್ ಎಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ, ಅದು ಸಾಮಾನ್ಯವಾಗಿ ಪ್ಲಾನೋಫಿಕ್ಸ್ ಅಂತ ಸಿಗುತ್ತೆ, ಅದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡುವುದರೆ ಈ ಸಣ್ಣ ಸಣ್ಣ ಮೊಗ್ಗುಗಳಾಗ್ಲಿ ಅಥವಾ ಹೂ ಉದುರುವುದನ್ನ ನಾವು ನಿಯಂತ್ರಣ ಮಾಡಬಹುದು. ಸೊ ರೈತ ಬಾಂಧವರೇ, ಕೊನೆಯದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಮುಂದಿನ ಒಂದು 2-3 ನಮಗೆ ಸಾಧಾರಣದಿಂದ ಮಧ್ಯಮದವರಿಗೆ ಮಳೆ ಆಗುವ ಒಂದು ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದಾವೆ. ಸೊ ಅದಕ್ಕನುಗುಣವಾಗಿ ತಾವು ಕೃಷಿ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು. ಎಲ್ಲಿ ಆಲ್ರೆಡಿ ಜಾಸ್ತಿ ಮಳೆ ಬಂದು ನಿಂತಿದೆ, ತಗ್ಗು ಪ್ರದೇಶಗಳಿರ್ತವೆ, ಅಲ್ಲಿ ನೀರು ನಿಲ್ಲದ ಹಾಗೆ ನೀರು ಬಸಿದು ಹೋಗುವಂಗ ಸ್ವಲ್ಪ ಏನ್ ಮಾಡಬೇಕು, ಬಸಿಗಾಲುಗಳನ್ನ ಮಾಡಿ ಆಮೇಲೆ ಎಲ್ಲೆಲ್ಲಿ ನೀರು ಜಾಸ್ತಿ ತಮಗೆ ಇದು ಆಗಿಲ್ಲ ಅಲ್ಲಿ ತಮ್ಮ ಎಡೆಕುಂಟೆಗಳನ್ನು ಹೊಡೆದು ಬಿದ್ದ ನೀರನ್ನ ಆ ಇಂಗು ಹಾಗೆ ಮಾಡಿ ಒಂದು ಒಳ್ಳೆ ಕೃಷಿ ಮಾಡಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಕೃಷಿಕರೇ, ಇದುವರೆಗೂ ಶ್ರೀ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಕೇಳಿದೆವು. ಇದೀಗ ರೈತರಿಗೆ ಸಲಹೆ. ಎರೆಹುಳು ಗೊಬ್ಬರ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನ ಈ ರೀತಿ ಇದೆ. ಈ ಎರೆಹುಳು ಗೊಬ್ಬರ ಪ್ರಥಮವಾಗಿ ನಾವು ಗುಂಡಿ ಪದ್ಧತಿ ಮಾಡಬಹುದು ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಅಥವಾ ಭೂಮಿಯ ಒಳಗಡೆ ಈ ರೀತಿ ತಯಾರಿಸಬಹುದು. ಮೊದಲನೇ ಹಂತದಲ್ಲಿ ನಾವು ಭೂಮಿಯ ಮೇಲ್ಪದರವಾಗಿ ಮಾಡಬೇಕಂದ್ರೆ 15 ಅಡಿ ಉದ್ದ, 3 ಅಡಿ ಅಗಲ, 3 ಅಡಿ ಆಳ, ಈ ರೀತಿ ಜೋಡ್ ತೊಟ್ಟಿಯನ್ನು ಕಟ್ಟಿಸಿ ಅದರಲ್ಲಿ ಮೊದಲನೇ ಪದರದಲ್ಲಿ ಗಟ್ಟಿ ಪದಾರ್ಥ, ನಾರಿನ ಪದಾರ್ಥ ಇರ್ಬೋದು, ತೆಂಗಿನ ಗರಿ ಇರ್ಬೋದು ಅಥವಾ ದನಗಳ ತಿಂದಂಥ ಮೇವಿನ ದಂಟುಗಳಿರ್ಬೋದು, ಇದನ್ನು ಮೊದಲನೇ ಪದರದಲ್ಲಿ ಹಾಕಬೇಕು. ನಂತರ ಒಂದು ಆಕಳದ ಸಗಣಿ ಇರ್ಬೋದು ಅಥವಾ ಕೃಷಿ ತ್ಯಾಜ್ಯ ವ್ಯವಸ್ಥೆ ಇರ್ತದೆ, ಅದನ್ನು ನಾವು ಪದರಾಗಿ ಹರಡಬೇಕು. ಆನಂತರ ಮತ್ತೆ ಬರ್ತಕ್ಕಂಥ ಸೊಪ್ಪು, ಈ ಗಿಡದ ಬೇರೆ ಬೇರೆ ಗಿಡದ ಸೊಪ್ಪನ್ನು ಹಾಕಬೇಕು. ಆನಂತರ ಬಂದಂಥ ಕಳೆ, ಕೃಷಿ ಒಂದು ತ್ಯಾಜ್ಯ ವಸ್ತುಗಳು ಇರ್ತಾವಲ್ಲ, ಕೈ ಕಳೆ ಇರ್ಬೋದು ಅಂತ ಬೇರೆ ಬೇರೆ ಗಿಡದ ಸೊಪ್ಪನ್ನು ಹಾಕಬೇಕು. ನಂತರ ಅದರ ಮೇಲೆ ಸಗಣಿಯ ಒಂದು ರಾಡಿಯನ್ನು ಎರಚಬೇಕು. ನಂತರ ಮೂರನೇ ಪದರದಲ್ಲಿ ನಾವು ಅದೇ ಪದ್ಧತಿಯನ್ನು ತಿರ್ಗಾ ಅಳವಡಿಸ್ಬೇಕು. ಏನಂದ್ರೆ ಮತ್ತೆ ಕೃಷಿ ತ್ಯಾಜ್ಯ ವಸ್ತು, ನಂತರ ಸ್ವಲ್ಪ ಸೊಪ್ಪು, ನಂತರ ಸಗಣಿ ರಾಡಿ, ಈ ರೀತಿ ಪದರ ಪದರವಾಗಿ 3 ಹಂತದಲ್ಲಿ ನಾವು ಆ ಒಂದು ಕಸವನ್ನು ತುಂಬಿಸ್ಬೇಕು. ಈ ತುಂಬಿಸಿದ ನಂತರ ಒಂದು 15 ದಿನ ನಾವು ನೀರನ್ನು ಅದಕ್ಕೆ ಚಿಮುಕಿಸ್ತಾ ಹೋಗ್ಬೇಕು. ಅದು ಯಾವ ರೀತಿಯಪ್ಪ ಅಂದರೆ ಆ ಕಸವೆಲ್ಲ ಕಳೆತು ಅದು ಕುಸಿಬೇಕು, ಅಂದರೆ ಸ್ವಲ್ಪ ಕಡಿಮೆ ಆಗುತ್ತದೆ, ನಾವು ಫುಲ್ಲಾಗಿ ತುಂಬಿಸಿದಾಗ ಅದು ಕಡಿಮೆ ಆಗುತ್ತೆ. ಅವಾಗ ನಾವು ಆ ತೇವಾಂಶವನ್ನು ಸುಮಾರು 60% ನಾವು ತೇವಾಂಶವನ್ನು ನಿರ್ವಹಣೆ ಮಾಡಬೇಕು. ತೇವಾಂಶ ನಿರ್ವಹಣೆ ಆಗಬೇಕಾದ್ರೆ ನಾವು ಈ ಒಂದು ತೊಟ್ಟಿಗೆ ನೆರಳನ್ನು ಮಾಡಬೇಕು. ಯಾವುದೇ ಒಂದು ಸುತ್ತಲೂ ಗರಿಗಳ ಮುಖಾಂತರ ಆಗಲಿ ಒಂದು ಕೋಲ್ಗಳನ್ನು ನಡೆಸಿ ಮೇಲೆ ಗರಿ ಹಾಕಿ ಅದನ್ನು ನಾವು ನೆರಳು ಮಾಡಿ ಆ ತೇವಾಂಶನ ನಿರ್ವಹಣೆ ಮಾಡಬೇಕು. 15 ದಿನಗಳ ನಂತರ ನಾವು ಸುಮಾರು 100 ಎರೆಹುಳು ಈ ಒಂದು ತೊಟ್ಟಿಯಲ್ಲಿ ಬಿಡಬೇಕು. ಅದು ಯುಡ್ಲೆಸ್ ಇಜಿನಿ ಅಂತ ಒಂದು ಜಾತಿಗೆ ಸೇರಿದಂಥ ಎರೆಹುಳು. ಇದು ಏನು ಮಾಡುತ್ತಪ್ಪ ಅಂದರೆ ಒಂದು 3 ತಿಂಗಳಾಗಿ ಎಲ್ಲ ಒಂದು ಹದವಾದಂಥ ಗೊಬ್ಬರವನ್ನು ತಿಂದು ಇದು ಹಿಕ್ಕಿ ಹಾಕುತ್ತೆ. ಈ ಹಿಕ್ಕಿ ಹಾಕಿದ ನಂತರ ನಮಗೆ ಯಾವ ರೀತಿಯಪ್ಪ ಅಂದರೆ ಈ ಚಹಾ ಪುಡಿ ಸೋಸಿದ ನಂತರ ಬರ್ತಲ್ಲ ಆ ಥರ ನಮಗೆ ಈ ಒಂದು ಗೊಬ್ಬರ ಕಾಣುತ್ತೆ. ಆವಾಗ ಕಂಡಾಗ ನಾವು ಏನು ಮಾಡಬೇಕು, ಒಂದು ಕಾಣೆಯಲ್ಲಿರ್ತಕ್ಕಂಥ ನೀರನ್ನು ನಾವು ಹೊಡೆಯೋದನ್ನು ನಿಲ್ಲಿಸಬೇಕು. ನಿಲ್ಲಿಸಿದಾಗ ಹುಳುಗಳು ಕೆಳಗೆ ಹೋಗ್ತವೆ. ನಂತರ ಬಂದಂಥ ಮೇಲ್ ಪದರಲ್ಲಿ ಚಾಪುಡಿ ಆಕಾರದ ಒಂದು ಗೊಬ್ಬರ ಬರ್ತಲ್ಲ ಅದನ್ನು ನಾವು ಮೇಲ್ ಮೇಲೆ ತಕ್ಕೊಂಡು ಅದು ಗೋಣಿ ಚೀಲದಲ್ಲಿ ತುಂಬಿ ನೆರಳಿಡಬೇಕು. ನೆರಳಿಟ್ಟ ನಂತರ ಇಲ್ಲ ಉಳಿದಂಥ ಹುಳಗಳನ್ನು ಪಕ್ಕದ ಒಂದು ತೊಟ್ಟಿ ಇರ್ತಲ್ಲ ಆ ತೊಟ್ಟಿಲಿ ನಾವು ಹುಳವನ್ನು ಬಿಟ್ಟಾಗ ಅದು ಇನ್ನೂ ಒಂದು 15 ದಿವಸ ಅಥವಾ ತಿಂಗಳಲ್ಲಿ ಅದು ಗೊಬ್ಬರ ರೆಡಿ ಆಗುತ್ತೆ. ಈ ಬಂದಂಥ ಗೊಬ್ಬರವನ್ನು ನಾವು ಬೀಜ ಬಿತ್ತೇವಲ್ಲ ಆವಾಗ ಬಿತ್ತುವ ಕೂರಿಗೆ ಮುಖಾಂತರ ಬಿತ್ತಬಹುದು ಅಥವಾ ಮುಂದೆ ಎರಚಿ ನಂತರ ನಾವು ಹರಗೋದ್ರ ಮುಖಾಂತರ ಭೂಮಿಗೆ ಸೇರಿಸಿದಾಗ ಈ ಒಂದು ಗೊಬ್ಬರದ ಒಂದು ಒಂದು ಜಮೀನಿಗೆ ಸೇರುತ್ತದೆ. ಬೇರೆ ಗೊಬ್ಬರ ಥರ ಹಾಕಿ ಬಿಡಬಾರ್ದು. ನಾವು ಯಾವಾಗಲೂ ಗೊಬ್ಬರ ಹಾಕಿದ ತಕ್ಷಣವೇ ಭೂಮಿಗೆ ಸೇರುವಂಥ ಕೆಲಸ ಮಾಡಬೇಕು. ಈ ಒಂದು ಎರೆಹುಳು ಹಾಕೋದ್ರಿಂದ ನಮ್ಮ ಒಂದು ಜಮೀನಿನ ಒಂದು ಪೋಷಕಾಂಶ ನಿರ್ವಹಣೆ ಹಾಗೂ ಒಂದು ನಮ್ಮ ಕೃಷಿ ಒಂದು ವೆಚ್ಚ ಕಡಿಮೆ ಆಗಿ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಏನಪ್ಪ ಅಂದರೆ ಈ ಎರೆಹುಳು ಗೊಬ್ಬರ ಹಾಕೋದ್ರಿಂದ ಸಾವಯವ ವಸ್ತುಗಳನ್ನ ಸೇರಿಸಿದಂಗೆ ಆಗುತ್ತೆ ಮತ್ತು ನಮ್ಮ ಭೂಮಿಯು ಒಳ್ಳೆ ಗುಣಮಟ್ಟದಾಗಿತ್ತು ಮತ್ತು ಉತ್ಪಾದನೆಯೂ ಒಳ್ಳೆ ಗುಣಮಟ್ಟದಾಗಿರ್ತದೆ. ಈ ಎರೆಹುಳು ಗೊಬ್ಬರ ಹಾಕೋದ್ರಿಂದ ನಮ್ಮ ರೈತರಿಗೆ ಈ ಒಂದು ರಾಸಾಯನಿಕಗಳ ವೆಚ್ಚಗಳು ಕಡಿಮೆ ಆಗಿ ಉತ್ತಮ ಗುಣಮಟ್ಟದ ಆಹಾರವನ್ನು ತಯಾರಿಸಲು ಅನುಕೂಲ ಆಗುತ್ತದೆ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ